ಮೃದುಲಾ ಪಾಟೀಲ್ ಅವರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಡಾಕ್ಟರ್ ಪರಿಚಯ ಮಾಡಿಕೊಳ್ಳೋಣ ಅಂತ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯವರು. MBBS ಪದವಿಯನ್ನು 2000, MS ಸ್ನಾತಕೋತ್ತರ ಪದವಿಯನ್ನು 2005 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಲ್ಲಿಂದ ಪಡ್ಕೊಂಡ್ರು. 2017 ಇಂಗ್ಲೆಂಡ್ನ ರಾಯಲ್ ಕಾಲೇಜ್ ಆಫ್ ಒಬೆಸ್ಟ್ರಿಕ್ ಹಾಗೂ ಗೈನಕಾಲಜಿಯಿಂದ ಪದವಿ ಪಡೆದಾರ. 2022 ಸಂತಾನೋತ್ಪತ್ತಿ ಔಷಧ ಅನ್ನೋ ವಿಷಯದ ಮೇಲೆ 1 ವರ್ಷದ ಫೆಲೋಶಿಪ್ ಕೂಡ ಪೂರ್ಣಗೊಳಿಸ್ಯಾರ. ಮೊದಲಿಗೆ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಆಸ್ಪತ್ರೆಯೊಳಗೆ 8 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ಯಾರ. 2020 SGM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಗೆ ಸೇರಿದ ಇವರು ಕಳೆದ 2 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಮೃದುಲಾ ಪಾಟೀಲ್ ಅವರು. ಈಗ ಮೃದುಲಾ, ಮೊದಲಿಗೆ ಸಂತಾನಹೀನತೆ ಹಾಗೂ ಅದರ ನಿರ್ವಹಣೆ ಈ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಡ್ರಿ. ಆನಂತರ ನಮ್ಮ ಶ್ರೋತೃಗಳು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಕಾರ್ಯಕ್ರಮ. ಈಗ ನಿಮ್ಮ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತಲೂ ಹಲವಾರು ಜನರಿಗೆ ಮಕ್ಕಳಾಗದಿರುವ ಕೊರತೆ ಕಾಡುವುದನ್ನು ನಾವು ನೋಡಿದ್ದೇವೆ. ನೈಸರ್ಗಿಕವಾಗಿ 80%ಕ್ಕಿಂತ ಹೆಚ್ಚು ದಂಪತಿಗಳು 1 ವರ್ಷದೊಳಗೆ ಗರ್ಭಧರಿಸುತ್ತಾರೆ. 2 ವರ್ಷಗಳಲ್ಲಿ ಗರ್ಭಧಾರಣೆಯ ದರವು 90%ಕ್ಕಿಂತ ಹೆಚ್ಚು. ಯುವ ಆರೋಗ್ಯವಂತ ದಂಪತಿಗಳು 1 ತಿಂಗಳಲ್ಲಿ ನೈಸರ್ಗಿಕವಾಗಿ ಗರ್ಭಧರಿಸುವ 20%ರಷ್ಟು ಅವಕಾಶ ಹೊಂದಿರುತ್ತಾರೆ. ಸಂತಾನಹೀನತೆ ಎಂದರೆ ದಂಪತಿಗಳು 1 ವರ್ಷದ ಅಸುರಕ್ಷಿತ ಸಂಭೋಗದ ನಂತರ, ಅಂದರೆ ಯಾವುದೇ ಗರ್ಭನಿರೋಧಕ ಉಪಯೋಗಿಸದೇ ಇದ್ದರೂ ಮಕ್ಕಳಾಗದೇ ಇದ್ದರೆ ಅದನ್ನು ನಾವು ಸಂತಾನಹೀನತೆ ಎನ್ನುತ್ತೇವೆ. ಪ್ರತಿ 7 ದಂಪತಿಗಳಲ್ಲಿ 1 ದಂಪತಿಗೆ ಈ ಸಮಸ್ಯೆ ಇರುತ್ತದೆ. 1 ವರ್ಷದ ಪ್ರಯತ್ನದ ನಂತರವೂ ಮಕ್ಕಳಾಗದೇ ಇದ್ದರೆ ಅವರು ಬಂಜೆತನ ನಿವಾರಣಾ ಕೇಂದ್ರಕ್ಕೆ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು. ಮಹಿಳೆಗೆ 36 ವರ್ಷಗಳಾದ ಮೇಲೆ 6 ತಿಂಗಳ ಪ್ರಯತ್ನದ ನಂತರ ತಮ್ಮ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ. ಸಾಮಾನ್ಯವಾಗಿ ಋತುಚಕ್ರದ ಅವಧಿಯು 21-35 ದಿನಗಳು. ನಿಯಮಿತ ಮಾಸಿಕ ಋತುಚಕ್ರವನ್ನು ಹೊಂದಿರುವ ಮಹಿಳೆಯರಲ್ಲಿ ತಿಂಗಳಿಗೊಂದರಂತೆ ಅಂಡಾಣು ಬೆಳೆದು ಪಕ್ವವಾಗಿ ಅಂಡಾಶಯದಿಂದ ಹೊರಬರುತ್ತದೆ. ಇದು ಸಾಧಾರಣ 14ನೇ ದಿನದಲ್ಲಿ ಸಂಭವಿಸುತ್ತದೆ. ಫಲವತ್ತಾದ ಅವಧಿಯು 9-19ನೇ ದಿನದ ನಡುವೆ ಇರುತ್ತದೆ. ಫಲವತ್ತಾದ ಅವಧಿಯಲ್ಲಿ ದಂಪತಿಗಳು ಸಂಭೋಗಿಸಿದರೆ ಗರ್ಭಧಾರಣೆ ಸಂಭವಿಸುತ್ತದೆ. ಬಿಡುಗಡೆಯಾದ ಅಂಡಾಣುವನ್ನು ಫ್ಯಾಲೋಪಿಯನ್ ನಳಿಕೆ ಹೀರಿಕೊಳ್ಳುತ್ತದೆ. ವೀರ್ಯಾಣುಗಳು ಯೋನಿಯ ಮುಖಾಂತರ ಗರ್ಭಕೋಶಕ್ಕೆ ಹಾದು ಫ್ಯಾಲೋಪಿಯನ್ ನಳಿಕೆಗೆ ಬರುತ್ತವೆ. ಅಲ್ಲಿ 1 ವೀರ್ಯಾಣು 1 ಅಂಡಾಣುವನ್ನು ಫಲವತ್ತಾಗಿಸಿ ಝೈಗೋಟ್ ಅನ್ನು ರೂಪಿಸುತ್ತದೆ. ಝೈಗೋಟ್ ಗರ್ಭಾಶಯಕ್ಕೆ ಚಲಿಸಿ ಎಂಡೋಮೆಟ್ರಿಯಂನಲ್ಲಿ ನೆಲೆಗೊಂಡು ಭ್ರೂಣವಾಗಿ ಮಗುವಾಗುತ್ತದೆ. ಇವುಗಳಲ್ಲಿ ಯಾವುದೊಂದರ ಕೊರತೆ ಇದ್ದರೂ ಮಕ್ಕಳಾಗುವುದಿಲ್ಲ. ಸಂತಾನಹೀನತೆ ಗಂಡಿನಲ್ಲೂ ಇರಬಹುದು ಅಥವಾ ಹೆಣ್ಣಿನಲ್ಲೂ ಇರಬಹುದು. ಅದಕ್ಕೆ ಕಾರಣಗಳು ಏನೆಂದರೆ ಅಂಡಾಶಯದ ತೊಂದರೆಗಳು 20%, ಪುರುಷ ಅಂಶಗಳು 25%, ಟ್ಯೂಬಲ್ ಕಾರಣ 15%, ಗರ್ಭಾಶಯದ ಅಥವಾ ಪೆರಿಟೋನಿಯಂ ಕಾರಣಗಳು 10% ಮತ್ತು ವಿವರಿಸಲಾಗದ ಕಾರಣಗಳು 30%. ಈಗ ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣಗಳನ್ನು ತಿಳಿಯೋಣ. ಮಹಿಳೆಯರಲ್ಲಿ ಹಾರ್ಮೋನಿನ ದೋಷವಿರುವಾಗ ಅಂಡಾಣು ಪಕ್ವವಾಗಿ ಹೊರಬರುವುದೇ ಇಲ್ಲ. ಕ್ಲಮೀಡಿಯಾ, ಗೊನೋರಿಯಾ, ಸಿಫಿಲಿಸ್ ಅಥವಾ ಕ್ಷಯರೋಗ ಮುಂತಾದ ಸೋಂಕಿದ್ದರೆ ಗರ್ಭನಾಳಗಳಲ್ಲಿ ಅಡಚಣೆ ಉಂಟಾಗಬಹುದು. ಆಗ ಅಂಡಾಣು ಮತ್ತು ವೀರ್ಯಾಣು ಚಲಿಸಲು ತೊಂದರೆಯಾಗುತ್ತದೆ. ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ ಗಡ್ಡೆಗಳು ಇದ್ದರೆ ಭ್ರೂಣ ಬೆಳೆಯಲು ಜಾಗವಿರುವುದಿಲ್ಲ. ಕೆಲವೊಮ್ಮೆ ಗರ್ಭಾಶಯದಲ್ಲಿ ಸ್ನಾಯುಗೋಡುಗಳು ಉಳಿದುಬಿಟ್ಟಿರುತ್ತವೆ. ಇವು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇದ್ದರೆ ಅದು ಗರ್ಭಾಶಯ, ಅಂಡಾಶಯ ಮತ್ತು ನಳಿಕೆಗಳಲ್ಲಿ ತೊಂದರೆಯಾಗುತ್ತದೆ. ಈಗ ಪುರುಷರಲ್ಲಿನ ಬಂಜೆತನಕ್ಕೆ ಕಾರಣಗಳನ್ನು ತಿಳಿಯೋಣ. ವೃಷಣದಲ್ಲಿ ವೀರ್ಯಾಣುಗಳ ಉತ್ಪಾದನೆಯು ಕಡಿಮೆ ಇರಬಹುದು. ಇದಕ್ಕೆ ಕಾರಣಗಳು ಪಿಚುಟರಿ ಮತ್ತು ಥೈರಾಯ್ಡ್ ಹಾರ್ಮೋನು ಕೊರತೆ ಇರಬಹುದು ಅಥವಾ ಮಮ್ಸ್, ಸಿಫಿಲಿಸ್, ಗೊನೋರಿಯಾ ಸೋಂಕಿನಿಂದ ವೃಷಣದಲ್ಲಿ ವೀರ್ಯಾಣುಗಳ ಉತ್ಪಾದನೆ ಇಳಿಮುಖವಾಗಬಹುದು. ಕೆಲವೊಮ್ಮೆ ಅನುವಂಶಿಕ ದೋಷಗಳಿದ್ದರೆ ವೃಷಣದಿಂದ ವೀರ್ಯಾಣು ಉತ್ಪಾದನೆಯೇ ಆಗುವುದಿಲ್ಲ ಮತ್ತು ವೀರ್ಯಾಣುಗಳ ವಾಹಕತೆಗೆ ತೊಂದರೆ ಇರಬಹುದು. ಸೋಂಕಿನಿಂದ ಸ್ಖಲನ ನಾಳದಲ್ಲಿ ಅಡಚಣೆ ಇರಬಹುದು. ಕೆಲವೊಮ್ಮೆ ಶಿಶ್ನದ ನಿಮಿರಿಕೆ ಅಥವಾ ಇತರ ಸ್ಖಲನ ಸಮಸ್ಯೆಗಳು ತೊಂದರೆ ಇದ್ದರೆ ಪಂಜತನ ಉಂಟಾಗಬಹುದು. ಇದಕ್ಕೆ ಕಾರಣ ಹಾರ್ಮೋನುಗಳ ಕೊರತೆ, ಪೋಷಕಗಳ ಕೊರತೆ, ಮಿದುಳಿನ ಕಾಯಿಲೆ, ಮಧುಮೇಹ ಇತ್ಯಾದಿ. ಇನ್ನು ನಾವು ಯಾವ್ಯಾವ ಪರೀಕ್ಷೆಗಳನ್ನು ಮಾಡುತ್ತೇವೆ ಎಂದರೆ, ಮಹಿಳೆಗೆ ಅಲ್ಟ್ರಾಸೌಂಡ್, ಹಾರ್ಮೋನು ಮತ್ತು ಥೈರಾಯ್ಡ್ ರಕ್ತ ಪರೀಕ್ಷೆ ಮಾಡಲಾಗುತ್ತದೆ. ಅಲ್ಟ್ರಾಸೌಂಡ್ನಲ್ಲಿ ಗರ್ಭಾಶಯ ಮತ್ತು ಅಂಡಾಶಯಗಳನ್ನು ಪರೀಕ್ಷೆ ಮಾಡುತ್ತೇವೆ. ಗರ್ಭನಾಳಗಳ ಪರೀಕ್ಷೆ ಕ್ಷಕಿರಣ ಅಥವಾ ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡಲಾಗುತ್ತದೆ. ಹಿಸ್ಟ್ರೋಸ್ಕೋಪಿ ಮುಖಾಂತರ ಗರ್ಭಾಶಯದ ಒಳಗೆ ನೋಡಬಹುದು. ಫೈಬ್ರಾಯ್ಡ್ ಗಡ್ಡೆಗಳು, ಪಾಲಿಪ್ ಅಥವಾ ತಡೆಗೋಡೆ ಇದ್ದರೆ ಕಾಣುತ್ತದೆ. ಆಗಲೇ ಚಿಕಿತ್ಸೆಯೂ ನೀಡಬಹುದು. ಪುರುಷರ ಪರೀಕ್ಷೆಗಳಿಗೆ ಬಂದರೆ ವೀರ್ಯದ ಪರೀಕ್ಷೆ ಮಹತ್ವದ್ದು. ವೀರ್ಯವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿಟ್ಟು ಪರೀಕ್ಷಿಸಿ ವೀರ್ಯಾಣುಗಳ ಸಂಖ್ಯೆ, ಚಲನಶೀಲತೆ ಮತ್ತು ರೂಪವಿಜ್ಞಾನವನ್ನು ನೋಡಲಾಗುತ್ತದೆ. ವೀರ್ಯಾಣುಗಳ ಸಂಖ್ಯೆ 16 ದಶಲಕ್ಷಕ್ಕಿಂತ ಹೆಚ್ಚಿರಬೇಕು. ಚೆನ್ನಾಗಿ ಚಲಿಸುವ ವೀರ್ಯಾಣುಗಳು 30% ಆದರೂ ಇರಬೇಕು. ಈಗ ಚಿಕಿತ್ಸೆಯ ಬಗ್ಗೆ ಬರೋಣ. ದಂಪತಿಗಳ ಚಿಕಿತ್ಸೆಯು ಜೀವನ ಶೈಲಿಯ ಕ್ರಮಗಳಾದ ಆರೋಗ್ಯಕರ ಆಹಾರ, ವ್ಯಾಯಾಮ, ಆದರ್ಶ ತೂಕವನ್ನು ಕಾಪಾಡಿಕೊಳ್ಳುವುದು ಮತ್ತು ಧೂಮಪಾನ, ಮದ್ಯಪಾನ ಅಥವಾ ತಂಬಾಕಿನಂತಹ ದುಶ್ಚಟಗಳನ್ನು ತ್ಯಜಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ದಂಪತಿಗಳ ಚಿಕಿತ್ಸೆಯು ಬಂಜೆತನದ ಕಾರಣವನ್ನು ಅವಲಂಬಿಸಿರುತ್ತದೆ. 3 ವಿಧವಾದ ಚಿಕಿತ್ಸೆ ಲಭ್ಯವಿದೆ. ಮೊದಲನೆಯದಾಗಿ, ಅಂಡಾಣುಗಳ ಬೆಳವಣಿಗೆ ಅಥವಾ ಬಿಡುಗಡೆಯ ತೊಂದರೆ ಇದ್ದರೆ ಮಾತ್ರೆಗಳು ಅಥವಾ ಚುಚ್ಚುಮದ್ದಿನಿಂದ ಅದನ್ನು ಸರಿಪಡಿಸಬಹುದು ಮತ್ತು ಸ್ಕ್ಯಾನ್ ಮೂಲಕ ಅಂಡಾಣು ಪಕ್ವವಾಗಿದೆಯೇ ಎಂದು ತಿಳಿಯಬಹುದು. ಅದನ್ನು ನಾವು ಫಾಲಿಕ್ಯುಲರ್ ಸ್ಟಡಿ ಎನ್ನುತ್ತೇವೆ. ಆ ಅವಧಿಯಲ್ಲಿ ದಂಪತಿಗೆ ಸಂಪರ್ಕ ಇಟ್ಟುಕೊಳ್ಳಲು ಹೇಳಬಹುದು. ಕೆಲವೊಮ್ಮೆ ಗರ್ಭಾಶಯದಲ್ಲಿ ಗಡ್ಡೆ ಅಥವಾ ತಡೆಗೋಡೆ ಇದ್ದರೆ ಅದನ್ನು ಹಿಸ್ಟ್ರೋಸ್ಕೋಪ್ ಮೂಲಕ ತೆಗೆಯಬಹುದು. ಎರಡನೆಯ ವಿಧವಾದ ಚಿಕಿತ್ಸೆಯು IUI ಅಥವಾ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ವೀರ್ಯಾಣುಗಳ ಸಂಖ್ಯೆಯು ಕಡಿಮೆ ಇದ್ದರೆ ಅಥವಾ ಶಿಶ್ನದ ನಿಮಿರಿಕೆಯ ತೊಂದರೆ ಇದ್ದರೆ ಹೆಂಡತಿ ಅಂಡಾಣುಗಳು ಪ್ರಬುದ್ಧವಾದಾಗ ಗಂಡನ ವೀರ್ಯಾಣುಗಳನ್ನು ಗರ್ಭಾಶಯದ ಒಳಗೆ ಹಾಕುವುದು. ಇದನ್ನು IUI ಅಥವಾ ಕೃತಕ ವೀರ್ಯದಾನ ಎನ್ನುತ್ತೇವೆ. ಇನ್ನು ಮೂರನೇ ವಿಧವಾದ ಚಿಕಿತ್ಸೆಯು IVF ಚಿಕಿತ್ಸೆ, ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರನಾಳ ಶಿಶು. ಕೆಲವು ಸಲ ವೀರ್ಯಾಣುಗಳ ಸಂಖ್ಯೆ ಅತಿ ಕಡಿಮೆ ಇರಬಹುದು ಅಥವಾ ಎರಡೂ ಗರ್ಭನಾಳಗಳಲ್ಲಿ ಅಡಚಣೆ ಅಥವಾ ಬ್ಲಾಕ್ ಇರಬಹುದು. ಆವಾಗ IVF ಚಿಕಿತ್ಸೆ ಬೇಕಾಗುತ್ತದೆ. ಇದನ್ನು ಮಾಡುವ ವಿಧಾನ ಎಂದರೆ, ಹೆಂಡತಿಗೆ ಸುಮಾರು 10 ದಿನ ಚುಚ್ಚುಮದ್ದುಗಳನ್ನು ನೀಡಿ ಮೊಟ್ಟೆಗಳನ್ನು ಹೊರತೆಗೆದು ಅವುಗಳಿಗೆ ಗಂಡನ ವೀರ್ಯಾಣುಗಳಿಂದ ಫಲವತ್ತಾಗಿಸಿ ಭ್ರೂಣ ಮಾಡಲಾಗುತ್ತದೆ. 3-5 ದಿನಗಳಲ್ಲಿ ಭ್ರೂಣ ತಯಾರಾದ ಮೇಲೆ ಅದನ್ನು ಹೆಂಡತಿಯ ಗರ್ಭಾಶಯದ ಒಳಗೆ ಹಾಕಲಾಗುತ್ತದೆ. ಹೀಗೆ ಬಂಜೆತನಕ್ಕೆ ಸಾಕಷ್ಟು ವಿಧವಾದ ಚಿಕಿತ್ಸೆ ಲಭ್ಯವಿದೆ. ದಂಪತಿಗಳು ಇತರೆ ಉಪಯೋಗ ತೆಗೆದುಕೊಂಡು ಸಂತಾನ ಭಾಗ್ಯ ಪಡೆದುಕೊಳ್ಳಬಹುದು. ಧನ್ಯವಾದ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಇಷ್ಟೊತ್ತು ಸಂತಾನಹೀನತೆ ಪುರುಷರಲ್ಲಿ ಇರುವಂಥದ್ದು ಮತ್ತು ಮಹಿಳೆಯರಲ್ಲಿ ಇರುವಂಥದ್ದು, ಹಿಂಗಿದ್ದಾಗ ಅದರ ನಿರ್ವಹಣೆ ಹೆಂಗೆ ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಾರ. ಈಗ ನಮ್ಮ ಶ್ರೋತೃಗಳು ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮತ್ತೊಮ್ಮೆ ಹೇಳ್ತೀನಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಸಂತಾನಹೀನತೆ ಮತ್ತು ಅದರ ನಿರ್ವಹಣೆ. ಈ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಈಗ ನಾವು ಪ್ರಯತ್ನ ಮಾಡೋಣ. SDM ಆರೋಗ್ಯ ಸಂವಾದ. ಹಲೋ ಹಲೋ ಡಾಕ್ಟರ್. ಹಾ ಡಾಕ್ಟರ್ ಇದ್ದಾರೆ, ಕೇಳ್ರಿ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಧ್ರುವ ಬಾಲ್ಕೋಟೆ ಮಾತಾಡ್ಕತ್ತೀನಿ ಡಾಕ್ಟರ್. ಹಾ ನಮಸ್ಕಾರ. ನಮಸ್ಕಾರ ಡಾಕ್ಟರ್, ನಮಸ್ಕಾರ. ನಂದು 3 ಪ್ರಶ್ನೆ ಇದ್ವು. ಒಂದು, ಥೈರಾಯ್ಡ್ ಮತ್ತೆ ಪಿ ಸಿ ಓ ಡಿ ಇದ್ರಲ್ಲಿ ಡಿಲೇ ಆಗ್ತದೆ, ಆಮೇಲೆ ಆರ್ಟಿಫಿಷಿಯಲ್ ಗರ್ಭದಲ್ಲಿರೋದ್ರೆ ಬಂಜೆತನ ಬರ್ತದೆ, ಆಮೇಲೆ ಲೇಟ್ ಮ್ಯಾರೇಜ್ ಇಂದ ಆಗ್ಬರ್ತದೆ, ಮತ್ತೆ ತಾವು ಫಾರಿನ್ ಆಗಿದ್ದೀರಿ, ಜೆನೆಟಿಕ್ ಇಂಜಿನಿಯರಿಂಗ್ ಇದೆ, ಇದಕ್ಕೇನಾರ ಇದು ಇದೆ ರೆಮಿಡಿ ಅದ ಇದು ಜೆನೆಟಿಕ್? ತಾವು ಫಾರಿನ್ ದಾಗ ಇಂಗ್ಲೆಂಡ್ ಆಗೆಲ್ಲ ಕೆಲಸ ಮಾಡಿರಿ, ಜೆನೆಟಿಕ್ ಇಂಜಿನಿಯರಿಂಗ್ ಎಷ್ಟು ಅಡ್ವಾನ್ಸ್ ಆಗಿದೆ, ಅಡ್ವಾನ್ಸ್ ಕಂಟ್ರಿಂದ ಅದನ್ನ ಮಾಡ್ತಾರೆ, IVS IAS ಅವೆಲ್ಲ, ಅದಕ್ಕೆ ತಾವು ಇವೆಲ್ಲ ಪ್ರಶ್ನೆಗೆ ಸ್ವಲ್ಪ ಉತ್ತರ ಹೇಳ್ಬೇಕು ಡಾಕ್ಟರ್. ಓಕೆ, ಸೊ ಮೊದಲನೆಯದಾಗಿ PCOD ಎಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ, ಅದನ್ನು ನಾವು ನೀರಿನ ಗುಳ್ಳೆ ಅಂತಲೂ ಹೇಳ್ತೀವಿ. ಸೊ ಅದರಲ್ಲಿ ಏನು ತೊಂದರೆ ಇರುತ್ತಂದ್ರೆ, ಅಂಡಾಣುಗಳು ಸರಿಯಾಗಿ ಬೆಳವಣಿಗೆ ಆಗುವುದಿಲ್ಲ, ಅದು ಹಾರ್ಮೋನುಗಳ ಏರುಪೇರಿನಿಂದ ಆಗುತ್ತದೆ, ಮತ್ತು ಬೆಳವಣಿಗೆ ಆದ ಮೇಲೂ ಕೆಲವೊಮ್ಮೆ ಬಿಡುಗಡೆ ಆಗುವುದಿಲ್ಲ, ಅದಕ್ಕೆ ನಾವು ಆನ್ ಓವ್ಯುಲೇಷನ್ ಅಂತೀವಿ, ಅಂದರೆ ಓವ್ಯುಲೇಷನ್ ಆಗುವುದಿಲ್ಲ. ಹಾಗಾಗಿ ಮಕ್ಕಳಾಗಲು ತೊಂದರೆ ಆಗುತ್ತದೆ. ಅದಕ್ಕೆ ಕಾರಣಗಳು ಹೇಳುವುದು ಅಂದರೆ ಕಷ್ಟ, ಯಾಕಂದರೆ ಕೆಲವೊಮ್ಮೆ ಅದು ಅನುವಂಶಿಕವಾಗಿಲೂ ಬಂದಿರಬಹುದು. ಸೊ ಅದನ್ನು ಅದು ಕೆಲವೊಮ್ಮೆ ಅದರ ಜೊತೆ ಥೈರಾಯ್ಡ್ ಪ್ರಾಬ್ಲಮ್ಮು ಇರಬಹುದು. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೂ ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತದೆ. ಪರೀಕ್ಷೆ ನಂತರ ಮಾತ್ರ ಹೇಳಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು. ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಈ ಸೆಲೆಕ್ಟೆಡ್ ಇಂಜಿನಿಯರಿಂಗ್ ಡಾಕ್ಟರ್ ಬೇಕಂತ ಹೇಳಿ ಅಂಡಾಣು ವೀರಾಣು ಕ್ವಾಲಿಟಿ ಇದನ್ನ ಮಾಡಿ ಅಡ್ವಾನ್ಸ್ ಕಂಟಿನ್ಯೂ ಮಾಡ್ತಾರೂ ಇದು ಶಕ್ಯದ ಸೆಲೆಕ್ಟೆಡ್ ಮಾಡಿ ಇಂಜಿನಿಯರಿಂಗ್ ಡಾಕ್ಟರ್ ಇಂಥ ಕೂತ್ಕೊಳ್ಬೇಕಂತ ಹೇಳಿ ಅಡ್ವಾನ್ಸ್ ಕಂಟಿನ್ಯೂ ಮಾಡ್ತಾರ ಅದು ಇಲ್ಲಿ ನಮ್ಮಲ್ಲಿ ಶಕ್ಯದೆ ಅಂತ. ಅಂದರೆ ಅವರ ಮನೆತನದಲ್ಲಿ ಏನಾದರೂ ಅನುವಂಶಿಕ ಕಾಯಿಲೆಗಳಿದ್ದರೆ ನಾವು ಭ್ರೂಣವನ್ನು ಪರೀಕ್ಷೆ ಮಾಡಿ ಆ ಭ್ರೂಣದಲ್ಲಿ ಏನು ಆ ಕಾಯಿಲೆ ಇಲ್ಲದಿದ್ದರೆ ಆ ಭ್ರೂಣವನ್ನು ನಾವು ಗರ್ಭಾಶಯದೊಳಗೆ ಹಾಕುತ್ತೇವೆ. ಆ ಥರ ಬೇರೆ ಏನು ಕಾರಣಕ್ಕೂ ಅದನ್ನು ಮಾಡಲಾಗುವುದಿಲ್ಲ. ಭ್ರೂಣವನ್ನು ಸೆಲೆಕ್ಟ್ ಒಳ್ಳೆ ಈಗ ಬೀಜ ಮತ್ತು ಮಣ್ಣು ಅಂತ ಹೇಳ್ತೀವಿ. ಸೊ ಬೀಜ ಒಳ್ಳೇದಿದ್ದರೆ ಅದು ಒಂದು ಒಳ್ಳೆಯ ಬೀಜ ಹಾಕಿದಂಗೆ ಆಗುತ್ತದೆ. ಧನ್ಯವಾದ. ಮತ್ತಷ್ಟು ಕರೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹಲೋ ಹಲೋ ಮೇಡಮ್. ಹಾಂ ಹೇಳ್ರಿ, ನಿಮ್ಮ ಹೆಸರು? ನಮ್ಮ ಹೆಸರು ಸುಮಿತ್ರ ಅಂತ. ರೀ ಯಾವ ಊರಿಂದ ಕರೆ ಮಾಡ್ಲಿಕ್ಕೆ ಸುಮಿತ್ರ? ನಾವು ಬೆಳಗಾಂ ಹತ್ರ ಕಿತ್ತೂರು. ಹಾಂ ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರ? ನಮಸ್ಕಾರ ನಮಸ್ಕಾರ ಕೇಳ್ರಿ. ನಮಸ್ಕಾರ ರೀ. ಇವಾಗ 9 ವರ್ಷ ಆತ್ರಿ ನಮ್ಮ ಮ್ಯಾರೇಜ್ ಆಗಿ. ನೀವು ಒಂಚೂರು ರೇಡಿಯೋದಿಂದ ದೂರ ಬಂದು ಮಾತಾಡ್ರಿ. ಹಲೋ ಹೇಳ್ರಿ ಸುಮಿತ್ರ. ನೀವು ರೇಡಿಯೋ ಹತ್ರ ಇಟ್ಕೊಂಡಿರಿ, ಹಂಗಾಗಿ ಸಮಸ್ಯೆ ಆಗ್ಲಿಕ್ಕತ್ತದ. ರೇಡಿಯೋ ದೂರ ಇಟ್ಟು ಮೊಬೈಲ್ ತಗೊಂಡು ಅಥವಾ ಫೋನ್ ಅಲ್ಲಿಂದ ಮಾಡ್ಲಿಕ್ಕತ್ತೀರಿ, ಆ ಫೋನ್ ಹತ್ರ ಬಂದು ಮಾತಾಡ್ರಿ. ಇವತ್ತು 9 ವರ್ಷ ಆತ್ರಿ ನಮ್ಮ ಮದ್ವೆ ಆಗಿ. ಹಾಂ ನಮಗ ಮಕ್ಕಳ ಆಗಿಲ್ರಿ. ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಹೇಳಿದಾರ? ಆಯ್ತು ಓಕೆ. ಸೊ ನೀವು ಬೇರೆ ತರ ಚಿಕಿತ್ಸೆ ಎಲ್ಲ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಸ್ಟೆಪ್ ನೀವು IUI ಅಂತ ಮಾಡಿಸ್ಕೋಬಹುದು. IUI ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್. ಅದರಲ್ಲಿ ನಾವು ನಿಮ್ಮ ಮನೆಯವರ ವೀರ್ಯಾಣುಗಳನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಸ್ವಚ್ಛ ಮಾಡಿ ಒಳ್ಳೆ ವೀರ್ಯಾಣುಗಳನ್ನು ಸೆಲೆಕ್ಟ್ ಮಾಡಿ ಅದನ್ನು ಸಿರಿಂಜ್ನಿಂದ ನಿಮ್ಮ ಗರ್ಭಾಶಯದೊಳಗೆ ಹಾಕುತ್ತೇವೆ. ಸೊ ಅದಕ್ಕೆ ನೀವು ಹೋಗಬಹುದು, ನೆಕ್ಸ್ಟ್ ಸ್ಟೆಪ್ IUI ಮಾಡಿಸ್ಕೊಳ್ಬಹುದು. ಧನ್ಯವಾದ ಸುಮಿತ್ರ. ಹಲೋ SGM ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಲೋ ಯಾರು ಮಾತಾಡೋದು? ಶಿರೋಳದಿಂದ ನಿಯಮಿತ ಕೇಳೋ ಉದಯ ಟೇಲರ್ ಮೇಡಮ್ ಮಾತಾಡ್ತಾ ಇರೋದು. ಹಾ ಯಾರಿಗಾದ್ರೂ ಸಮಸ್ಯೆ ಇದ್ದವರಿಗೆ ಪ್ರಶ್ನೆ ಕೇಳಲಿಕ್ಕೆ ಹೇಳ್ರಿ ಗುರುನಾಥ್. ಅಲ್ಲ ಸಮಸ್ಯೆ ಅಂದ್ರೆ ಈಗ ಅನುವಂಶಿಕ ತೊಂದರೆ ಇದ್ರೆ ಪುರುಷರಲ್ಲಿ ವೀರ್ಯಾಣ ತೊಂದರೆ ಬರ್ತದಂದ್ರಲ್ಲ ಮೇಡಮ್, ಅದ್ರ ಬಗ್ಗೆ ಒಟ್ಟು ವಿವರಣೆ ಕೊಡ್ತೀರಾ ಮೇಡಮ್? ಹಾ ಓಕೆ ನಮಸ್ಕಾರ. ಹೇಳಿದ್ರಲ್ಲ ಮೇಡಮ್ ಮಾಯಾ ಮೇಡಮ್ ಅವರು. ಹಾ ಹೇಳ್ರಿ. ಹಲೋ. ಹಾ ಹೇಳ್ರಿ ಗುರುನಾಥ್. ಹೇಳ್ರಿ. ಅದೇ ಅನುವಂಶಿಕ ತೊಂದರೆ ಇದ್ರ ಪುರುಷರಲ್ಲಿ ವೀರ್ಯಾಣು ಏನ್ ತೊಂದರೆ ಬರ್ತದೆ ಅದ್ರ ಬಗ್ಗೆ ಒಟ್ಟು ಕೂಲಂಕುಷವಾಗಿ ವಿವರಿಸ್ರಿ. ಹೇಳಿಗತ್ತಾರ ಹೇಳಿಗತ್ತಾರ ಡಾಕ್ಟರ್ ಕೇಳ್ರಿ. ಸೊ ನಮಸ್ಕಾರ. ಸೊ ಅನುವಂಶಿಕ ತೊಂದರೆ ಅಂದರೆ ಜೆನೆಟಿಕ್ ತೊಂದರೆ ಅಂತ. ಸೊ ನಾವು ಅದನ್ನು ಯಾವಾಗ ಪುರುಷರಲ್ಲಿ ಪರೀಕ್ಷೆ ಮಾಡ್ತೀವಿ ಅಂದರೆ ಅವರದ್ದು ಫಸ್ಟು ವೀರ್ಯಾಣು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕೌಂಟ್ ತುಂಬ ಕಡಿಮೆ ಇತ್ತು ಅಥವಾ ವೀರ್ಯಾಣುಗಳೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಜೆನೆಟಿಕ್ ಟೆಸ್ಟ್ ಮಾಡುತ್ತೇವೆ. ಅದರಲ್ಲಿ ನಾವು ಏನು ನೋಡುತ್ತೇವೆ? ಈಗ ಅನುವಂಶಿಕ ಅಂದ್ರೆ ಈಗ ಅಕ್ಕ ತಂಗಿ ಅಣ್ಣ ತಮ್ಮ ಹಿಂಗ್ ಮಾಡಿರ್ತಾರಲ್ಲ ಮೇಡಮ್, ನೀವು ಅದಕ್ಕ ಏನಾರ ತೊಂದ್ರೆ ಈಗ ಅಂದ್ರೆ ಯಾವುದೇ ರೋಗ ಇದ್ರು ಕೂಡ ತಂದೆ ತಾಯಿ ಅಜ್ಜ ಅಜ್ಜಿ ಇಂಥದ್ ಇತ್ತು ಅಂತಂದ್ರ ಅವ್ರಿಗೆ ಬರೋ ಸಾಧ್ಯತೆಗಳವ ಅಂತ ಹೇಳ್ತಾರ ವೈದ್ಯರು ಅಲ್ಲ ಡಾಕ್ಟರ್? ಅಂದ್ರ ಅವ್ರು ಇದ್ರ ಬರ್ತದಂತ ಅಂದ್ರೆ ಬರೋ ಸಾಧ್ಯತೆ ಇರ್ತದ ಅಂತ ಬಂದೇ ಬರ್ತದ ಅಂತ ಅಲ್ಲ. ಅಲ್ಲ ಅಲ್ಲ ಆತರ ಅಲ್ಲ. ಯಾವ ರೋಗಕ್ಕಾದ್ರೂ ಅನುವಂಶಿಕ ತೊಂದರೆ ಅನ್ನೋದು ಇದ್ದೇ ಇರ್ತದಲ್ಲ ಗುರುನಾಥ್. ಅನುವಂಶಿಕ ಅನ್ನೋದು ಒಂದು ದೊಡ್ಡ ಕಾರಣ ಅಂತ ಹೇಳ್ತಾರ ವೈದ್ಯರು. ಥ್ಯಾಂಕ್ ಯು, ಧನ್ಯವಾದ. ಈಗ ಸಾಮಾನ್ಯವಾಗಿ ಎಲ್ಲ ರೋಗಗಳಲ್ಲಿಯೂ ಅದೊಂದು ಕಾರಣ ಇದ್ದೇ ಇರ್ತದಲ್ಲ ಡಾಕ್ಟರ್? ಹಾಂ ಹೌದು, ಅದನ್ನು ಮಾತ್ರ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಇವತ್ತಿನ ವಿಷಯ ಸಂತಾನಹೀನತೆ ಮತ್ತು ಅದರ ನಿರ್ವಹಣೆ ಅಂತ ನಾವು ಹೇಳ್ತಾ ಬಂದಿವಲ್ಲ ಮಂಜುನಾಥ್, ಸಂತಾನಹೀನತೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರ್ತದ, ಇದ್ರ ಬಗೆಗಿನ ಸಮಸ್ಯೆ ಏನಾದ್ರು ಇದ್ರೆ ಅದನ್ನ ಕೇಳ್ರಿ ನೀವು. ಮಕ್ಕಳ ಭಾಗ್ಯ ಇಲ್ಲದಿರೋದು ಅನ್ನೋದು ಸಂತಾನಹೀನತೆ. ಅಂದ್ರೆ ನೀವು ದಂಪತಿಗಳು ಬಂದು ಪರೀಕ್ಷೆ ಮಾಡಿಕೊಳ್ಳಬೇಕು, ಯಾವಾಗಲೂ ಗಂಡ ಹೆಂಡತಿ ಒಟ್ಟಿಗೆ ಬಂದು ಪರೀಕ್ಷೆ ಮಾಡಿದರೆ ಒಳ್ಳೆಯದು. ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮೇಡಮ್, ನಾವು ಚಿಕ್ಕೋಡಿ ತಾಲೂಕು ಸಿದ್ದಾಪುರದಿಂದ ಮಾಂತೇಶ್ ಪಾಟೀಲ್ ಮಾತಾಡೋದು ಮೇಡಮ್. ಮಾಂತೇಶ್, ನಿಮ್ಮ ಊರು ಯಾವ್ದಂದ್ರಿ? ಸಿದ್ದಾಪುರ ಮೇಡಮ್, ಚಿಕ್ಕೋಡಿ ತಾಲೂಕು ಮೇಡಮ್. ನಿಮ್ಮ ಊರಿನ ಹೆಸರು ಸರಿಯಾಗಿ ತಿಳಿತಿಲ್ಲ. ಸಿದ್ದಾಪುರ ಮೇಡಮ್, ಚಿಕ್ಕೋಡಿ ತಾಲೂಕು ಮೇಡಮ್. ಓಕೆ, ಸಿದ್ದಪ್ಪನ ವಾಡಿ, ಸಿದ್ದಾಪುರ ವಾಡಿ. ಹಾ ಹಾ, ಈಗ ಪ್ರಶ್ನೆ ಕೇಳ್ರಿ. ಹಾ ಮೇಡಮ್, ನಾವು 10 ವರ್ಷ ಆತ್ರ ಮ್ಯಾರೇಜ್ ಆಗ್ರಿ. ನಮಸ್ಕಾರ, ಹಾ ಹೇಳ್ರಿ. ಹಾ ಹಲೋ. ಹಾ ಹೇಳ್ರಿ, ಕೇಳಿಸ್ತಾ ಇದೆ. ನಮಸ್ಕಾರ. ಹಾ, 10 ವರ್ಷ ಆತ ಮೇಡಮ್ ಮ್ಯಾರೇಜ್ ಆಗಿ, ಇನ್ನೂ ಹುಡುಗನಾಗಿಲ್ಲ ಮೇಡಮ್. ಹಾ, ಎಲ್ಲಾದರೂ ತೋರಿಸಿದೀರಾ? ಹೌದಾ, ಹಂಗಿದ್ರೆ ನೀವು ಒಂದ್ಸತಿ ಬಂದು ಪರೀಕ್ಷೆಗಳನ್ನೆಲ್ಲ ಮಾಡಿಸ್ಕೊಳ್ಳಿ, ಸಮಾಲೋಚನೆಗೆ ಬನ್ನಿ. ಪರೀಕ್ಷೆ ಆದಮೇಲೆ ಏನು ತೊಂದರೆ ಇದೆ ಅಂತ ಹೇಳಬಹುದು, ಅವಾಗ ಸೂಕ್ತ ಚಿಕಿತ್ಸೆಯನ್ನು ಕೊಡಬಹುದು. ಹಾ ಹೇಳ್ತೀವಲ್ಲ, ಖಂಡಿತ ಹೇಳ್ತೀವಿ ಮಹಾಂತೇಶ್, ಕೇಳ್ತಾ ಇರಿ ಕಾರ್ಯಕ್ರಮ. ಧನ್ಯವಾದ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್, ನಾವು ಎಸ್ ಎಂ ಸಾಪ್ರಿ ಮೇಡಮ್ ಮಾತಾಡೋದು. ಎಸ್ ಎಂ ಫಾರ್ಮಸಿ ಸಾಪ್ರಿ ಮೇಡಮ್ ಮಾತಾಡೋದು. ನೀವು ಹೇಳ್ರಿ, ನಿಮ್ಮ ಹೆಸರು ಹೇಳ್ರಿ. ಮೆಣಸಿನ್ಕಾಯಿ ಅಂತ ಮೇಡಮ್. ಸರ್ ನೇಮ್? ಈಗ ಲಾಸ್ಟ್ ವೀಕ್ ನಾವು ನಮ್ಮ ಎಸ್ ಎಸ್ ಅದ ಇದು ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಪ್ಲಸ್ ಓರಿಯಲ್ ಡ್ರಿಲ್ಲಿಂಗ್ ಮಾಡಿಸಿದ್ವಿ ರೀ. ಅದಕ್ಕೆ ಈಗ ನೆಕ್ಸ್ಟ್ ಒನ್ ಮಂತ್ ಆದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗ ಅಂದ್ರೆ IVI ಮಾಡಿಸೋದು ಬೆಟ್ರು, IVF ಮಾಡಿಸೋದು ಬೆಟ್ರು ಅಂತ ಕೇಳಲಿಕ್ಕೆ. ಈಗ ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? ಈಗ 10 ಇಯರ್ಸ್ ಆಯ್ತು ಮೇಡಮ್ ಮ್ಯಾರೇಜ್ ಆಗಿ. ಹೌದಾ? ಈಗ ಫರ್ಟಿಲಿಟಿ ಪ್ರೊಫೈಲ್ AMHC ಎಲ್ಲ ನಾರ್ಮಲ್ ಅದಾವ್ರಿ ಮೇಡಮ್, ಎಲ್ಲ ಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಗಿದಾವ. ಹೌದಾ, ಎಲ್ಲ ನಾರ್ಮಲ್ ಬಂದವ್ರಿ ಮೇಡಮ್. ಸ್ವಲ್ಪ PCOD ಪ್ರಾಬ್ಲಮ್ ಐತ್ರಿ ಮೆಸಸ್ ಅದ. ಓಕೆ, ಅದ ಮೊನ್ನೆ ಅದ ಹಿಸ್ಟ್ರಲ್ ಲ್ಯಾಪ್ರೋಸ್ಕೋಪಿ ಪ್ಲಸ್ ಓವರ್ ಇನ್ ಡ್ರಿಲ್ಲಿಂಗ್ ಮಾಡ್ಸಿದ್ವಲ್ರಿ, ಅವೆಲ್ಲ ಕ್ಲಿಯರ್ ಆಗ್ಯಾವ್ರಿ ಮೇಡಮ್. ಓಕೆ, ಅದಕ್ಕೆ ಅದನ್ನ IVI ಮಾಡಿಸೋದು ಬೆಟರ್ ಅಂದ್ರೆ ಯಾವ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಮೇಡಮ್ ಕನ್ಸೆಪ್ಷನ್ ಆಗೋದು? ಓಕೆ, ನೀವು ಒಂದ್ಸತಿ ನಿಮ್ಮ ಫೈಲು ಮತ್ತೆ ಅದು ಆಪರೇಷನ್ ಆಗಿದ್ದು ಮಾಹಿತಿಗಳನ್ನೆಲ್ಲ ತಗೊಂಡ್ ಬನ್ನಿ IVF ಸೆಂಟರ್ಗೆ. ಅಂದ್ರೆ ನೋಡಿ, ನಾವು ಬೇರೆ ಏನಾದ್ರೂ ಪ್ರಾಬ್ಲಮ್ ಇದೇನೋ ಅಥವಾ ಬರೀ PCOD ಪ್ರಾಬ್ಲಮ್ ಇದೇನೋ ಅನ್ನೋದು ನೋಡಿಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. IUI ಅಲ್ಲಿ ಸಕ್ಸಸ್ ಇರೋದು 20-25% ಇರುತ್ತೆ ರೀ. IVF ನಲ್ಲಿ ಸ್ವಲ್ಪ ಸಕ್ಸಸ್ ಜಾಸ್ತಿ ಇರುತ್ತೆ, ಅಂದ್ರೆ 30-40% ಸಕ್ಸಸ್ ಇರುತ್ತೆ IVF ನಲ್ಲಿ. ಸೊ ಬಟ್ ನಿಮ್ದೆಲ್ಲ ರೆಕಾರ್ಡ್ಸ್ ಎಲ್ಲ ಫೈಲ್ ನೋಡಿ ಹೇಳಬಹುದು ಅದನ್ನ. ನಾವು ಎಲ್ಲಾ ದಿನಗಳಲ್ಲೂ ಒಪಿಡಿ ಇರುತ್ತೆ ನಮ್ದು, ಎಲ್ಲಾ ವಾರಗಳಲ್ಲೂ ದಿನ ವಾರದ ಎಲ್ಲಾ ದಿನಗಳಲ್ಲೂ ಇರ್ತದ. ಅದನ್ನ ನಿಮ್ಗೆ ಹೇಳ್ತೀನಿ, ನಂಬರ್ ಹೇಳ್ತೀನಿ ಆಮೇಲೆ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ತಾಲೂಕಾ. ನಿಮ್ಮ ಹೆಸರು? ಮುರಿಯಪ್ಪ ಮದಗಾವ ರೀ ಸರ. ವಯಸ್ಸು 66. ಮಕ್ಕಳಾಗಿದ್ರೆ ಹೆಂಗ ಮಾಡ್ಬೋದು ಹೇಳ್ರಲ್ಲ. ಓಕೆ, ನೀವು ಎಲ್ಲರೂ ತೋರಿಸ್ಕೊಂಡಿದ್ದೀರಾ? ಇಲ್ರಿ. ನೀವೊಂದ್ಸತಿ ಬಂದು ನಮ್ಮ ಆಸ್ಪತ್ರೆಗೆ ಭೇಟಿ ಕೊಡ್ರಿ, ಅಂದ್ರೆ ನಾವು ನಿಮ್ದೆಲ್ಲ ಪರೀಕ್ಷೆಗಳನ್ನ ಮಾಡಿ ಹೇಳಬಹುದು, ಅಡ್ವೈಸ್ ಹೇಳಬಹುದು. ಎಸ್ ಡಿ ಎಂ ಆಸ್ಪತ್ರೆ IVF ಸೆಂಟರ್ ಅಂತ ಇದೆ, ಅಲ್ಲಿ ನಿಮ್ಮ ಹೆಂಡತಿಯೊಂದಿಗೆನೆ ಬನ್ನಿ, ಇಬ್ಬರು ಒಟ್ಟಿಗೆ ಬನ್ನಿ. ಸರ್ ನಮಸ್ಕಾರ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಸಂದೀಪ್ ಮಾತಾಡಿದ್ರಿ ಮೇಡಮ್, ಹುಬ್ಳಿ ಹುಬ್ಳಿಯಿಂದ. ಸಂದೀಪ್ ಏನ್ ಪ್ರಶ್ನೆ ಇದೆ ಕೇಳ್ರಿ. ಸಂತಾನಹೀನತೆ ಬಗ್ಗೆ ಹೇಳ್ತಿದ್ರಲ್ರಿ ಡಾಕ್ಟ್ರ, ಒಂದೊಂದ್ಸರಿ ಡೆಲಿವರಿ ಆದಾಗ ಐದಾರು ಮಕ್ಳು ಹಾಕವ್ರು ಪಾಸಿಬಲ್ ಆಕೈತೇನ್ರಿ ಐದಾರು ಮಕ್ಳು ಅಂತ? ಹಾ ನಮಸ್ಕಾರ. ಅದು ಹಾ, ಮೊದಲು ಆ ಥರ ಸೈಡ್ ಎಫೆಕ್ಟ್ ಇತ್ತು ಐ ವಿ ಎಫ್ನಲ್ಲಿ, ಆದರೆ ಈಗ ಅದನ್ನು ನಾವು ಆ ಥರ ಆಗದ ಹಾಗೆ ನೋಡಿಕೊಳ್ಳುತ್ತೇವೆ. ಸೊ ಈಗ ಈಗ ಅದು ತುಂಬ ರೇರ್ ರೀ, ಈಗ ಆ ಥರ ಆಗೋದಿಲ್ಲ ಐ ವಿ ಎಫ್ನಲ್ಲಿ. ಸಮಸ್ಯೆ ಇರುವುದಿಲ್ಲ, ಸಮಸ್ಯೆ ಆ ಥರ ಏನು ಇರೋದಿಲ್ಲ. ಧನ್ಯವಾದ. ಹಲೋ ಹಲೋ, ಹೌದು ಪ್ರಶ್ನೆ ಕೇಳ್ರಿ ಮಂಜುನಾಥ್. ಅದೇ ನೀವು ದಂಪತಿಗಳು ಸೇರಿ ಆಸ್ಪತ್ರೆಗೆ ಬರಬೇಕು, ನಿಮಗೆ ಚೆಕಪ್ಪು ಮತ್ತೆ ಅಲ್ಟ್ರಾಸೌಂಡು ಮತ್ತೆ ಬ್ಲಡ್ ಟೆಸ್ಟ್ ಇರುತ್ತೆ, ಹೆಂಗಸಿಗೂ ಇರುತ್ತೆ ಗಂಡಸರಿಗೂ ಇರುತ್ತೆ, ಮತ್ತು ವಿರಾಣು ಪರೀಕ್ಷೆ ಇರುತ್ತೆ. ಅದನ್ನೆಲ್ಲ ನೋಡಿ ನಾವು ಹೆಂಗಸರಲ್ಲಿ ಅಂಡಾಣುಗಳು ಎಷ್ಟು ಇದ್ದಾವೆ, ಅದರದ್ದು ಕ್ವಾಲಿಟಿ ಹೇಗಿದೆ ಎಲ್ಲ ನೋಡಿಕೊಂಡು, ಮತ್ತು ವಿರಾಣು ಪರೀಕ್ಷೆ ಮಾಡಿ ಅದರದ್ದು ಕ್ವಾಲಿಟಿ ಸಂಖ್ಯೆ ಎಲ್ಲ ನೋಡಿಕೊಂಡು ಹೇಳಬಹುದು, ಸೂಕ್ತ ಚಿಕಿತ್ಸೆ ನೀಡಬಹುದು. ನಮಸ್ಕಾರ, ಧನ್ಯವಾದ. ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ ಹಲೋ ಮೇಡಮ್. ಹಾ ಹೇಳ್ರಿ. ನಮಸ್ಕಾರ ಮೇಡಮ್ ಅವ್ರೆ. ನಿಮ್ಮ ಹೆಸರು? ನಮ್ಮ ಹೆಸರು ಅಪ್ಪು ಅಂತ ಹೇಳ್ರಿ, ಹಲಗಾರಿಯಿಂದ ಮಾತಾಡೋದ್ರಿ. ಹಾ ಪ್ರಶ್ನೆ ಕೇಳ್ರಿ. ಮ್ಯಾರೇಜ್ ಆಗಿ 8 ವರ್ಷ ಆತ್ರಿ ಮೇಡಮ್. ಅಲ್ಲೇ ತೋರ್ಸ್ಕೊಂತಿದ್ರಿ, ಚೆಕ್ ಮಾಡಿಸಿವಿ ಎಲ್ಲ ಇರ್ತೀವಿ ರೀ, ಆದ್ರೆ ಗರ್ಭಕೋಶ ಸ್ವಲ್ಪ ಸಾಣದೈತೆ ಅಂತ ಹೇಳ್ತಾರ್ರಿ ಮೇಡಮ್ ಅವರು. ಅದಕ್ಕೆ ಏನು ಚಿಕಿತ್ಸೆ ಕೈಗೊಳ್ಬೇಕ್ರಿ? ನೀವು ಹಿಸ್ಟ್ರೋಸ್ಕೋಪ್ ಅಂತ ಒಂದು ಮಾಡಿಸ್ಕೊಳ್ಳಬಹುದು. ಅದನ್ನು ಅದರಲ್ಲಿ ನಾವು ದುರ್ಬೀನ್ ಆಪರೇಷನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ದುರ್ಬೀನ್ ಗರ್ಭಾಶಯದೊಳಗೆ ಹಾಕಿ ಒಳಗಡೆ ಏನಾದ್ರು ತೊಂದರೆ ಇದೇನೆ ಅಥವಾ ಯಾಕೆ ಅದು ಗರ್ಭಾಶಯ ಚಿಕ್ಕದಿದೆ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗತ್ತೆ. ಸೊ ಅದನ್ನು ನೀವು ಮಾಡಿಸಿಕೊಳ್ಳಬಹುದು. ನಿಮ್ದು ಫೈಲ್ ತಂದು ನಮ್ಮ ಆಸ್ಪತ್ರೆಗೆ ತೋರಿಸಿದ್ರೆ ನಾವು ನೋಡಿ ಹೇಳಬಹುದು ಏನು ಮಾಡಬೇಕು ಅಂತ, ಏನ್ ಸಮಸ್ಯೆ ಇದೆ ಅಂತ ಹೇಳಿ ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಗೆ ಹೇಳ್ತಾರ. ನಮಸ್ಕಾರ. ಹಲೋ ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್ ರೀ. ನಮಸ್ತೆ. ನಾನು ಸುಡುಂಗ ಹಿರೇಮಠ ಮಾತಾಡ್ತಾ ಇದ್ದೆ, ಬೆಳಗಾವಿ ಜಿಲ್ಲೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಕೇಳಿ. ಇಲ್ಲ ಕೇಳಿಸ್ತಾ ಇಲ್ಲ ಶಿವಲಿಂಗಯ್ಯ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್ ಅವ್ರೆ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ, ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಶ್ರೀಕಾಂತ್ ಹಾಜಿಮನಿ ಅಂತ, ಶಿರಹಟ್ಟಿ ಗದಗ ಜಿಲ್ಲೆ. ಹಾ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಇದ್ದಾರೆ? ಮೃದುಲಾ ಪಾಟೀಲ್ ಅವ್ರೆ, ನಮಸ್ಕಾರ. ನಮಸ್ಕಾರ ಹೇಳ್ರಿ. ಇವಾಗ ಹೆಣ್ಣು ಮಕ್ಕಳಿಗೆ ಪ್ರಸವ ಪೂರ್ವ ಗರ್ಭಪಾತ ಆಗ್ಲಿಕ್ಕೆ ಕಾರಣ ಏನು? ಪ್ರಸವ ಪೂರ್ವ ಅಂದ್ರೆ ನೀವು ಹೇಳ್ತಾ ಇರೋದು 2 ತಿಂಗಳು 3 ತಿಂಗಳು ಈ ತರ ಗರ್ಭಪಾತ? ಸೊ ಅದಕ್ಕೆ ಕೆಲವು ಕಾರಣಗಳು ಇರ್ತವೆ. ಅದನ್ನ ಅಂದ್ರೆ ಅದನ್ನ ನಾವು ಪತ್ತೆ ಹಚ್ಚಬೇಕಾಗ್ತದ, ಜನರಲೈಸ್ ಮಾಡಿ ಹೇಳಲಿಕ್ಕೆ ಆಗಕ್ಕಿಲ್ಲ ಅದು ಬಹುಶಃ ಅಲ್ವಾ. ಹಾರ್ಮೋನ್ ತೊಂದರೆ ಇರಬಹುದು ಅಥವಾ ಗರ್ಭಾಶಯದೊಳಗೆ ಏನಾದ್ರೂ ತೊಂದರೆ ಇರಬಹುದು ಅಥವಾ ಭ್ರೂಣದ ಗುಣಮಟ್ಟ ಅಷ್ಟು ಒಳ್ಳೇದಿರಕ್ಕಿಲ್ಲ ಅಥವಾ ಹೇಳಕ್ಕಾಗೋದಿಲ್ಲ. ಗಂಡಸರಲ್ಲೂ ವಿರಾಣುದು ಗುಣಮಟ್ಟನೂ ಅಷ್ಟು ಸರಿ ಇರಕ್ಕಿಲ್ಲ. ಸೊ ಇವೆಲ್ಲ ಕಾರಣಗಳು ಇರ್ತವೆ ಗರ್ಭಪಾತ ಆಗೋದಿಕ್ಕೆ. ಸೊ ಅದನ್ನ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಹಲೋ ಎಸ್ಡಿಎಂ ಆರೋಗ್ಯ ಸಂವಾದ. ಹಲೋ ಮೇಡಮ್, ಭಾರತಿ ಚಾಂದ್ಕೊಳ್ತಾ ಇಲ್ಲಿ ತಾಲೂಕಿನ ಸಲೂಟಿ ಗ್ರಾಮದಿಂದ ಮಾತಾಡೋದ್ರಿ. ಹೇಳ್ರಿ ಭಾರತಿ, ಪ್ರಶ್ನೆ ಕೇಳ್ರಿ. ಮೇಡಮ್ ನನ್ಗೆ 13 ವರ್ಷ ಆಯ್ತ್ರಿ ಮದ್ವೆ ಆಗಿ. ಹಾ ಮಕ್ಕಳಾಗಿಲ್ಲ ರೀ ಮೇಡಮ್. ಎಲ್ಲಾದ್ರೂ ತೋರಿಸ್ಕೊಂಡಿದ್ದೀರಾ ಏನಾದ್ರೂ? ಬಿಜಾಪುರ್ ತೋರಿಸಿನ್ರಿ ಮೇಡಮ್, ಕೊಲ್ಲಾಪುರ್ ತೋರಿಸಿದೀನಿ ಮೇಡಮ್. ಓಕೆ, ಏನಾದ್ರೂ ತೊಂದರೆ ಇದೆ ಅಂತ ಹೇಳಿದಾರಾ? ಓಕೆ, ಸೊ ನೀವು ಅದನ್ನ ನಿಮ್ಮ ಫೈಲು ಎಲ್ಲ ನಿಮ್ದು ಏನು ಪರೀಕ್ಷೆಗಳು ಮಾಡಿಸ್ಕೊಂಡಿದ್ದೀರಾ ಎಲ್ಲ ತೊಗೊಂಡು ಬಂದು ಭೇಟಿಯಾಗ್ರಿ ಆಸ್ಪತ್ರೆಯಲ್ಲಿ. ಸೊ ನಾವು ಅದನ್ನ ನೋಡಿ ನಿಮಗೆ ಯಾವ ಚಿಕಿತ್ಸೆ ಹೊಂದುತ್ತದೆ ಅದನ್ನ ಮಾಡಬಹುದು. ನಿಮ್ಮ ವಯಸ್ಸು ಎಷ್ಟು ಈಗ? ಆತರ ಏನು ಅಂತ ದೊಡ್ಡ ಸಮಸ್ಯೆ ಏನು ಇರಲಿಕ್ಕಿಲ್ಲ. ಸೊ ನೀವು ಬಂದು ಒಂದ್ಸತಿ ಭೇಟಿಯಾಗ್ರಿ, ಅಂದ್ರೆ ನಾವು ನೋಡಿ ಏನು ಸೂಕ್ತ ಚಿಕಿತ್ಸೆ ಕೊಡಿಸಬಹುದು. ಎಸ್ ಟಿ ಎಂ ಆಸ್ಪತ್ರೆ ಐ ವಿ ಎಫ್ ಸೆಂಟರ್ ಅಂತ ಇದೆ ಧಾರವಾಡದಲ್ಲಿ, ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ, ಅಲ್ಲಿ ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ. ಓಕೆ ಮೇಡಮ್, ಧನ್ಯವಾದ, ಧನ್ಯವಾದ. ಕೊನೆಯ ಕರೆ, ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್ ರೀ. ಹಾಂ ನಮಸ್ಕಾರ. ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಸ್ವಲ್ಪದ್ರಾಗಿ ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ತಾ ಬಂತು. ಏನದ ಕೇಳ್ತಾನ್ರಿ, ಟಿವಿ ಬರದಂತೆ ನಾವು ಮುಂಜಾಗ್ರತೆ ಕ್ರಮಗಳನ್ನ ಏನ್ ತೆಗೆದುಕೋಬೇಕ್ರಿ ಡಾಕ್ಟರ್ ಅವ್ರೆ ಅಂತ ಕೇಳ್ಬೇಕು. ಇವತ್ತು ಸಂತಾನಹೀನತೆ ಮತ್ತ ನಿರ್ವಹಣೆ ಅನ್ನೋದು ಇವತ್ತಿನ ವಿಷಯ. ಹಲೋ ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಹಲೋ ಹೇಳ್ರಿ. ಹಲೋ ಹೇಳ್ರಿ, ಪ್ರಶ್ನೆ ಕೇಳ್ರಿ. ಹಲೋ ಡಾಕ್ಟರ್, ನಾ ಧ್ರುವ ಮಾಲ್ಕೋಟಿನ ಮಾತಾಡ್ಕತ್ತಿದ್ದೆ. ನಿಮ್ ಆಗ್ಲೇನೆ ಕೇಳಿದ್ರಿ ಅನಿಸ್ತದ. ಹಲೋ ಹಲೋ ಮೇಡಮ್ ರೀ, ಸಾಕಷ್ಟು ಕರೆಗಳನ್ನ ತಗೊಂಡ್ವಿ ಡಾಕ್ಟರ್. ಸಂತಾನಹೀನತೆ ಮತ್ತು ಅದರ ನಿರ್ವಹಣೆ ಆ ಬಗೆಗಿನ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ಸಾಕಷ್ಟು ಮಾಹಿತಿಯನ್ನು ಕೂಡ ನೀಡಿದ್ರಿ. ಡಾಕ್ಟರ್ ಮೃದುಲಾ ಪಾಟೀಲ್ ಅವರು ಎಲ್ಲ ವಾರದ ಎಲ್ಲ ದಿನಗಳಲ್ಲೂ ಲಭ್ಯ ಇರ್ತಾರೆ. 0836-7947-790 ಅಥವಾ 0836-7947-759 ಈ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-7947-770-7187-0000 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇನ್ನು ಈ ವಾರದ ಪ್ರಶ್ನೆಯನ್ನು ಗಮನ ಇಟ್ಟು ಕೇಳಿ ಶ್ರೋತೃಗಳೇ, IUI ಮತ್ತು IVF ವ್ಯತ್ಯಾಸವೇನು? ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳ್ತೀನಿ, IUI ಮತ್ತು IVF ವ್ಯತ್ಯಾಸವೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SDM ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು